ಏ ಇವನು ಅವಾಗಿಂದ ಮೊಬೈಲ್ ನೋಡ್ತಾ ಕತ್ ಬಗ್ಸಿಲ್ವಾ, ಹಂಗೆ ಅವನು ಏನೋ ತಲೆ ಬಗ್ಸ್ಕೊಂಡ್ ಬತ್ತ. ಅವನ್ ಏನ್ರ ಅವನ್ ಕೈಲಿ ಮೊಬೈಲ್ ಇರ್ಬೇಕು ನೋಡ್ ಹಂಗೆ. ಕಣವ ಕಮಲಕ್ಕ, ಇವನಾರ ಇಲ್ಲಿ ಕೂತವನೆ ಅವ್ನ್ ನಡ್ಕೊಂಬತ್ತವನಲ್ಲ ಇಷ್ಟು ದೂರ, ಅದು ಬಿದ್ದ್ಬಿಟ್ರೆ ಕಷ್ಟ. ಏ ಅಣ್ಣ ವಸಿ ಹಿಂಗ್ ನೋಡು, ಅಯ್ಯೋ ಏನವ ನೋಡ್ಕೊಂಡ್ ನಡಿಯಪ್ಪ. ಇದ್ಯಾಕೆ ಹಿಂಗೆ ನೀನು, ನಮ್ ಕಮಲಕ್ಕನ್ ಮಕದಲ್ಲಿ ಏನೋ ಹೊಸ ಕಳೆ ಬಂದ್ಬಿಟ್ಟದ. ಅದ್ಯಾಕಂಡ ಹಂಗೇ ಗಂಡ ಹೊಸ ಮೊಬೈಲ್ ತಕೊಟ್ಟಿರ್ಬೇಕು. ಇಲ್ಲ ಕಣ್ಬಿಡು, ಬೆಟ್ಟಕ್ ಹೋಗಿದ್ದಾಬ ಏನೇನ್ ಬಂದಳೆ ಈಗ. ಸರಿ ನಿಂದ ಏನ್ ಕತೆ, ನಿಂದು ಏನ್, ನಂದೇನಪ್ಪ ಕತೆ, ನಿಮ್ದೇನು ಕತೆ? ಅಲ್ಲಪ್ಪ ನೀ ಅಲ್ಲಿ ಕತ್ ಬಗ್ಗಿಸ್ಕೊಂಡ ಮೊಬೈಲ್ ನೋಡ್ಕೊಂಡು ಅದೇನು ಹುಡುಕ್ತಾ ಇದೆಯೋ, ತಡಕ್ತಾ ಇದೆಯೋ, ನೋಡ್ತಿದ್ಯೋ? ಅಲ್ಲಕ್ಕಪ್ಪ ನಮ್ಮ ಮೈಕ ಅದೇನೇನ ಹೇಳ್ಕೊಟ್ಟಿದ್ದು, ಅದನ್ ನೋಡು ಇದನ್ ನೋಡು ಅಂತ. ಹೊಸ್ದಾಗ ತಕಣ್ಣಲ್ಲ ಈ ಫೋನ, ಸುಮ್ನೆ ಸುಮ್ನೆ ಕುಟುಕ್ತಾ ಬತ್ತಿದ್ದಿಕ್ಕಪ್ಪ ಅದ. ಅದೇನೇನೋ ಗೊತ್ತಾದೆ ಹಂಗ ರಾಜಣ್ಣ, ಹಂಗೆ ಮೊನ್ನೆ ದಿನ ಮೊಬೈಲ್ ನೋಡ್ತಾ ಹಂಗಲ್ಲ, ನೀನ್ ವಿಷಯನ ಹೇಳಿಲ್ಲ ನೋಡು. ನೀನು ನೀನೇನಂದೆ ಏನೋ ನೋಡ್ಕೊಂಡ್ ಬತ್ತವನೆ ಅಂದ್ರೆ, ನೀ ಏನಂದೆ ನಾನು ಏನೋ ಒಂದು ಆಪ್ ಹೇಳ್ಕೊಟ್ಟಿದ್ದೆ ಅದನ್ನ ನೋಡ್ತಾವನೆ ಅಂತ ಹೇಳಿದೆ. ನೆಪ್ಪು ಬಂದ್ಬಿಡು ಸುಬ್ಬಣ್ಣ, ಹೇಳಿದ್ದ ನಮ್ ರಾಜಣ್ಣ ಅದೇನೇನೋ ಹೇಳ್ದಕ್ಕಪ್ಪ. ಅದೇನ್ ನನಗೆ ನೆನಪಲ್ಲಿ ಉಳ್ಕತಾನೆ ಇಲ್ಲ ನೋಡು. ಅದು ನಾ ಹೇಳಿದ್ದು ನಡ್ಕ ಬರಕ್ ನೋಡು ಅಂತಲ್ಲ, ಒಂದ್ ಕಡೆ ಕೂತ್ಕೊಂಡಾಗ ನೋಡು ಅಂತ ಹೇಳಿರೋದ್ ನಾನು ಮನೆ ಅಟ್ಟಿಲಿರುವಾಗ. ಈಗ ನಡ್ಕೊಂಬತ್ ನೋಡಿದ್ರೆ ಈಗ ಏನಪ್ಪ ಈಗ ಮೊಬೈಲ್ ಅಲ್ಲಿ ಏನೆಲ್ಲ ಬೇಕು ಮಾಹಿತಿ ನಿಂಗೆ ಕೃಷಿ ಬಗ್ಗೆ? ಅಲ್ಲಕ್ಕಪ್ಪ ನಮ್ ವ್ಯವಸಾಯ ಮಾಡೋರ್ಗೆ ಇನ್ನೇನ್ ಬೇಕಪ್ಪ, ಅದ್ರ ಬಗ್ಗೆನೆ ಬೇಕು ನಮ್ಗೆ. ಅಲ್ಲಕ್ಕಣ್ಣವ ನೋಡು, ಈಗ ತಾನ ಇವನ್ ಏನ್ ಹೇಳ್ದ, ಐಕಲ್ಗಳು ಅದೇನೋ ಹೇಳಿದ್ವು ಅದನ್ ನೋಡು ಇದನ್ ನೋಡು ಅಂತ. ಇವನು ಸ್ನೋ ಪೌಡರ್ ಎಲ್ಲಿ ಸಿಗ್ತೈತೆ ಅಂತ ನೋಡ್ತಾ ಇರ್ತಾನೆ. ಹಾಕೊಂಡೆ ಸಂತ ಹೋಗ್ಲಿ ಹಂಗಲ್ಲಪ್ಪ, ನೀನ್ ಮನೆಗೆ ಹೋಗಕ್ ಆಗಕ್ಕಿಲ್ವಲ್ಲ ತಗೊಳ್ದೆ ಹೋದ್ರೆ. ಅದ್ಯಾಕ ಏನ್ ಹಟ್ಟದೇನೋ ಅರ್ಕಡಿ ತಕೊಂಡು, ಅದೇನು ಗೊತ್ತಿಲ್ಲ. ಈಗ ಏನೀಗ ಕೃಷಿ ಮಾಹಿತಿ ಬೇಕಾ? ದಾಡ್ವಾ ಅಲ್ಲ, ನೀವೇನ್ ಮಾತಾಡ್ತಾ ಇದ್ರಿ? ಏನೋ ಗುಟ್ ಗುಟ್ಟಾಗಿ ಮಾತಾಡ್ಕೊಂಡು. ಏನಿಲ್ಲ ನೋಡಿ, ಈಗ ಬಂದವ್ರ ಇವರು ಯೋಗೇಶಪ್ಪ. ನಮಸ್ಕಾರ ಅಕ್ಕ ಬುದ್ಧಿ. ಯೋಗೇಶಪ್ಪ ಅವರು ಬೆಂಗಳೂರಿಗೆ ಹೋಗೋ ರೋಡ್ ನಲ್ಲಿ ನಾಗನಹಳ್ಳಿ ಅಂತದೆ, ಹೇಳು. ಅಲ್ಲಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಮುಖ್ಯಸ್ಥರು. ನೀನೇ ಕರ್ಕೊಂಡು ಹೋಗಿದ್ದಲ್ಲಪ್ಪ ಒಂದಿನ. ಅಲ್ಲೂ ಕಲೀಲಿಲ್ಲ, ಇಲ್ಲಾರು ಕಲೀಲಿ ಅಂತ ಊರಿಗೆ ಕರೆಸಿದೀನಿ ನೋಡು. ಬಿಡಪ್ಪ ಕಲ್ಸದೇ ಆಯ್ತು ನಿಂದು ಕೆಲಸ. ಈಗ ಮಾತಾಡ್ತಿದ್ರ ನೀವು, ಈಗ ರೈತರು ಅಂದ್ಮೇಲೆ ಈಗ ಎಲ್ರ ಕೈಗೂ ಮೊದ್ಲು ಹೆಂಗೆ ನೇಗ್ಲಿರ್ತಿತ್ತು, ಹಸ ಇರ್ತಿದ್ವು, ಇಲ್ಲ ಟ್ರ್ಯಾಕ್ಟರ್ ಬಂದದೆ, ಹಂಗೀಗ ಯಾರ ಹತ್ರ ನೋಡಪ್ಪ ಒಂದು ಒಳ್ಳೆ ಆಂಡ್ರಾಯ್ಡ್ ಮೊಬೈಲು. ಯೋಗೇಶಪ್ಪ ನಾನು ಹೇಳ ನಿಜ ತಾನೆ? ಹೌದೌದ್ರಿ, ಎಲ್ಲ ತಾವು ಆಂಡ್ರಾಯ್ಡ್ ಮೊಬೈಲ್ ಇರ್ತದೆ. ಹೌದೌದು, ಆದ್ರೆ ಕೃಷಿಗೆ ಹೆಂಗ್ ಬಳಕೆ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಈಗ ಒಂದು ನೋಡಪ್ಪ, ಈಗ ಹೇಳ್ಬೇಕು ಅಂತಂತಂದ್ರೆ, ಈ ಹಳ್ಳಿಗಳಿಗೆ ಜನ ಎಲ್ಲ ಏನು ಈ ಪಿ ಯು ಸಿ ಮುಗಿಸ್ಕೊಂಡು ಡಿಗ್ರಿ ಮುಗಿಸ್ಕೊಂಡು ಹುಡುಗರು ಬಂದವ್ರೆ, ಅವರೆಲ್ಲ ಮೊಬೈಲ್ಗಳನ್ನ ಹಿಡ್ಕೊಂಡಾರೆ. ಅದರಲ್ಲಿ ಪ್ರಪಂಚದಲ್ಲಿ ಇರ್ತಕ್ಕಂಥದ್ದು ಎಲ್ಲದೂ ಕಾಣಿಸುತ್ತಪ್ಪ. ಈಗ ಅದನ್ನು ಕಾಣಿಸುತ್ತೆ ಅಂತಂತಂದರೆ ಹುಡುಗರು ಕೆಡೋದಕ್ಕೂ ಉಪಯೋಗಿಸ್ಕೋಬೋದು, ಒಳ್ಳೆಯದಕ್ಕೂ ಉಪಯೋಗಿಸ್ಕೋಬೋದು. ಈಗ ನಾವೆಲ್ಲರೂ ಸೇರಿಕೊಂಡು ವ್ಯವಸಾಯ ಮಾಡ್ತಿದ್ದೀವಿ, ವ್ಯವಸಾಯದಲ್ಲಿದ್ದಾಗ ಕೃಷಿಗೆ ಉಪಯೋಗ ಆಗೋಂಥದ್ದನ್ನು ಏನಾದರೂ ಮಾಡಿ ಉಪಯೋಗಿಸ್ಕೋಬೇಕು ಅಂಥದನ್ನು ಏನಾದರೂ ನೋಡೋಣ, ತೋರಿಸ್ತೀನಿ ಒಂದೊಂದೇ. ಹೇಳಪ್ಪ ಚಂದ್ರಣ್ಣ, ಹೇಳು. ಸುಬ್ಬಣ್ಣ ಮಡುಗು ಅವ್ರದ್ದು ನೋಡಲ್ಲಿ ಅಂದ್ರೆ ಅವ್ರ ಮೊಬೈಲ್ ಅಲ್ಲಿ ಹೇಳ್ಕೊಟ್ಟಾರ ಅದ ಬೇಡ, ಇವನ್ ಮೊಬೈಲ್ ಎಲ್ಲ ಹೇಳ್ಕೊಡಿ. ಅಲ್ಲ ಅವ್ರ ಮೊಬೈಲ್ ಅಲ್ಲಿ ಒಂದ್ಸತಿ ನೋಡ್ಕೊಂಬಿಡೋಣ, ಆಮೇಲೆ ನೀನು ಅದೇನೋ ಡೌನ್ಲೋಡ್ ಮಾಡ್ಕೊಂಡ್ ಮೊಬೈಲ್ಗೆ. ಮೊದ್ಲೇ ಡೌಟೇ ಸರ್, ಇವನ್ ಮೊಬೈಲ್ ಇದೆ, ಇವನ್ ಮೊಬೈಲ್ ಅಲ್ಲೇ ತೋರಿಸ್ಬಿಡಿ. ಅಲ್ಲ ಸುಬ್ಬಣ್ಣ, ನನಗ್ ನೋಡ್ಕ ಅಂತ ಹೇಳಿ ನೀವೆಲ್ಲ ನೋಡ್ಕೊಂಡ್ಬಿಟ್ಟಿದಾರೆ. ನಾವು ಇಲ್ಲೇ ಕುಂತೀವಿ, ಹಂಗೆ ನೋಡ್ತೀವಿ ಕಣ್ಣಣ್ಣ. ಯೋಗೇಶಪ್ಪ ಅದೇನೇ ನಿದ್ದದು ಅಂತ ಹೇಳ್ಬಿಡಿ. ಈಗ ಚಂದ್ರಣ್ಣ, ಈಗ ಮೊನ್ನೆ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರಿ, ನಿಮ್ ಜಮೀನ ಯಾರೋ ಪಕ್ಕದವ್ರು ಯಾರೋ ಒತ್ತುವರಿ ಮಾಡ್ಕೊಂಡಾರೆ, ಅವ್ರ ಬದು ಅಲ್ಗಾನ ಹಾಕೊಂಡಿದಾರೆ ಅಂತಿದ್ರಲ್ಲ, ಅದನ್ನ ಏನ್ ಸರ್ವೆ ಕೊಟ್ಟು ಏನೋ ಸಾಲ್ವ್ ಮಾಡ್ಕೊಂಡ್ರೆ ಅದು ಮೊಬೈಲ್ ನ ಕಂಡದ ಅದು ಒತ್ತುವರಿ ಮಾಡ್ಕೊಂಡ್ಬಿಟ್ಟವ್ರೆ ಅನ್ನೋದು. ಅಲ್ಲ ಸರ್ವೆಗೂ ಕೊಡ್ಬೋದಲ್ವಾ, ಕೊಟ್ಟಿದ್ರೆ ನಮ್ಮ ಇದು ಪಕ್ಕದ ಜಮೀನ್ ಇದೆ ಕಾಳ ಕಾಳಂದೇನ ಒತ್ತುವರಿ ಆಗ್ಬಿಟ್ಟಿತ್ತು ಅಂತ ನೀನೇ ಹೇಳ್ತಿದ್ದಲ್ಲ ಸುಬ್ಬಣ್ಣ. ಈಗ ಹೇಳು ಅವ್ರಿಗೆ, ಈಗ ನೀನು ಕೊಟ್ಟಿಯೋ ಇಲ್ಲೋ ಅದನ್ನ ಹೇಳು. ನಾನು ಕೊಟ್ಟಿಲ್ಲ ಹಂಗೆ, ಇದು ಕೊಟ್ಟಿಲ್ಲ ಅಂದ್ರೆ ತೀರಾ ತಲೆ ಕೆಡ್ಸ್ಕೋಬೇಕಾಡ ಬೇಡ ಚಂದ್ರಣ್ಣ. ನೀನು ಮೊಬೈಲ್ ನಲ್ಲಿ ಒಂದು ಗೂಗಲ್ ಪ್ಲೇ ಸ್ಟೋರ್ ಅಂತ ಇದೆ, ಅಲ್ಲಿ ಹೋಗಿ ದಿಶಾಂಕ್ ಅಂತ ಒಂದು ಆ್ಯಪ್ ಇದೆ, DISHANK ಅಂತ ಒಂದು ದಿಶಾಂಕ್ ಅಂತ ಹೊಡಿರಿ. ಅಂದ್ರೆ ದಿಶಾ ಅಂದ್ರೆ ದಿಕ್ಕು ಅಲ್ವಾ ಸುಬ್ಬಣ್ಣ? ಆ ದಿಶಾಂಕ್ ಅಂತ ಹೊಡ್ಕೊಂಡಾದ್ಮೇಲೆ ಅಲ್ಲಿ ಬರ್ತದೆ, ಅಲ್ಲಿ ಅದನ್ನ ಇನ್ಸ್ಟಾಲ್ ಅಂತ ಹೊಡಿರಿ.

ತಡೀರಿ ಬಂದ್ ಹೇಳ್ತೀನಿ ಅಂತ ಬಂದ್ಬಿಟ್ಟವನ್ ಇವನು. ಅಂದ್ರೆ ಅದೇನ್ ನೋಡ್ಕೊಂಡು ಹೇಳ್ದಲ್ಲ, ಮೊಬೈಲ್ ನ ಚಾರ್ಜ್ ಹಾಕ್ಬಿಟ್ಟವನ್ನೇ ಮನೆಯಲ್ಲಿ ನೋಡ್ಬಿಟ್ಟು ಹೇಳ್ತೀನಿ ಅಂತ ಬಂದವನು ವಾಪಸ್ ಹೋಗಿಲ್ಲ. ಐ ಎಂ ಡಿ ಅಂತ ಒಂದು ಇದೆ ಅಲ್ವಾ ಸುಬ್ಬಣ್ಣ, ಒಂಥರ ನಮ್ ರಾಜಣ್ಣ ಐನೂರ್ ಇದ್ದಂಗೆ ಐನೂರು ಸುಬ್ಬಣ್ಣ ಅವರು ಐನೂರ್ ಇದ್ದಂಗೆ. ಈಗ ಯೋಗೇಶಪ್ಪ ಐನೂರ್ ಹಂಗ್ ಬಂದಿಲ್ವಾ ಅವ್ರು ಹೇಳಿ. ಈಗ ಅದಕ್ಕೆ ಸುಬ್ಬಣ್ಣ, ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಮೇಘದೂತ ಅಂತ ಒಂದು ಆ್ಯಪ್ ಇದೆ, ಅದನ್ನು ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಂಡ್ರೆ ಮೇಘದೂತ ಆ್ಯಪಲ್ಲಿ ಯಾವಾಗ ಮುಂದಿನ ಒಂದು 5 ದಿನ ಮಳೆ ಹೆಂಗೆ ಬರ್ತತೆ ಅಂತಕ್ಕಂಥದ್ದನ್ನು ಕಂಪ್ಲೀಟಾಗಿ ತೋರಿಸ್ಕೊಡ್ತತೆ. ಅದಲ್ಲದೇ ಇನ್ನೊಂದು ಈಗ ನೋಡಿ, ಈ ಗುಡುಗು ಸಿಡ್ಲು ಬರ್ತದೆ, ಏನಾದರೂ ನಮ್ಮ ಭಾಗದಲ್ಲಿ ಗುಡುಗು ಸಿಡ್ಲು ಬರ್ತದ, ಅಥವಾ ನನ್ನ ಹತ್ರದಲ್ಲಿ ನನ್ನ ಜಮೀನಿನ ಹತ್ರದಲ್ಲಿ ನಮ್ಮ ಮನೆ ಹತ್ರದಲ್ಲಿ ಎಲ್ಲಾದರೂ ಸಿಡ್ಲು ಲೈಟನಿಂಗ್ ಆಗ್ತದ ಅಂತಕ್ಕಂಥದ್ದು ಕಂಡುಹಿಡ್ಕೊಳ್ಳಿಕ್ಕೆ ದಾಮಿನಿ ಅಂತಕ್ಕಂಥದ್ದು ಒಂದು ಆ್ಯಪ್ ಇದೆ. ಅವು ಎರಡನ್ನು ಉಪಯೋಗಿಸ್ಕೊಂಡು ದಾಮಿನಿ ಅಂತ ಶಾಕಿಣಿ ಡಂಕಿಣಿ ಅದೇನೋ ದಾಮಿನಿ ನೆನ್ಪಿಟ್ಕೋ, ಶಾಕಿಣಿ ಡಂಕಿಣಿ ದಾಮಿನಿ ಅಂತಕ್ಕಂಥದ್ದು ಇದೆ. ಅದನ್ನು ಮಾಡಿಕೊಂಡ್ರೆ ನಮಗೆ ಇಲ್ಲಿ ಮಿಂಚ್ ಬರ್ತದ ಅಥವಾ ಮಳೆ ಹೆಂಗೆ ಬರ್ತದೆ ಅಂತಕ್ಕಂಥದ್ದು ಮಾಹಿತಿನ ಸಂಪೂರ್ಣವಾಗಿ ಮಾಡ್ಬೋದು. ಇದನ್ನು ಭಾರತ ಸರ್ಕಾರದಲ್ಲಿ ಒಂದು ಹವಾಮಾನ ಇಲಾಖೆ ಅಂತಕ್ಕಂಥದ್ದು ಐ ಎಂ ಡಿ ಅಂತಕ್ಕಂಥದ್ದು, ರಾಜಣ್ಣ ಹೇಳಿದ್ರಲ್ಲ ಆ ಥರ ಐ ಎಂ ಡಿ ಅಂತಕ್ಕಂಥದ್ದು ಇಂಡಿಯನ್ ಮೆಟರಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಇದೆ. ಅವರು ಪ್ರತಿ ಶುಕ್ರವಾರ ಪ್ರತಿ ಮಂಗಳವಾರ ಅದನ್ನು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಮಂಗಳವಾರ ಮಾಡಿದ್ದು ಬುಧವಾರ ಗುರುವಾರಕ್ಕೆ ಬರ್ತದೆ, ಶುಕ್ರವಾರ ಮಾಡಿದ್ದು ಶನಿವಾರ ಭಾನುವಾರ ಮತ್ತೆ ಸೋಮವಾರಕ್ಕೆ ಬರ್ತದೆ. ಸುಬ್ಬಣ್ಣ ಅರ್ಧ ಗಂಟೆಗೆ ಒಂದ್ಸಲ ಉಪಗ್ರಹ ಚಿತ್ರಗಳನ್ನ ಹಾಕ್ತಿರ್ತಾರೆ. ಅದಕ್ಕೆ ಹೊಸ ಚಿತ್ರ ನೋಡವ ಅಂತ ಹೋಗಿದ್ಯಾ ಓಡೋಗಿದ್ಯಾ? ಚಿತ್ರಗಳು ನೋಡೋದೇ ನಮ್ಮ ರಾಜಣ್ಣನ ಕೆಲಸ ಅಲ್ವಾ? ನೋಡಿದ್ರೆ ಉಪಯೋಗ ಆಗಕ್ಕಿಲ್ವ ಈಗ ಮಳೆ ಎಷ್ಟೊತ್ತಿಗೆ ಬರ್ತದೆ ಅಂತ ಗೊತ್ತಾಯ್ತದೆ. ಇದನ್ನ ಬಿಡು ರಾಜಣ್ಣ, ನಿನ್ ಮೊಬೈಲ್ ಇಟ್ಕೊಂಡು ನೋಡೋದನ್ನ ನಾನು ನೋಡಿದ್ದೀನಿ ತಿಳ್ಕೊಳ್ಳವ. ಈಗ ಮೊನ್ನೆ ರಾಜಣ್ಣ ಇನ್ನೊಂದು ಪ್ರಶ್ನೆ ಕೇಳ್ತಿದ್ರು, ಏನಂತಂದ್ರೆ ಈ ಸಲ ರಾಗಿ ಬೆಳೆದು ಬಿಟ್ಟಿದ್ದೀನಿ, ರಾಗಿನ ತಗೊಂಡಾಗಿ ಅಲ್ಲಿ MSP ಕೇಂದ್ರಕ್ಕೆ ಹಾಕಿ ಸರ್ಕಾರದ ಖರೀದಿ ಕೇಂದ್ರಕ್ಕೆ ಕೊಡಬೇಕು ಅಂತ ಹೋಗಿದ್ದೀನಿ, ಅಲ್ಲಿ ತಗೊಳ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತ ಕೇಳ್ತಿದ್ರು ರಾಜಣ್ಣ. ಯಾಕೆ ರಾಜಣ್ಣ ವಾಪಸ್ ತಂದು ನಮ್ಗೆಲ್ಲ ಕೊಟ್ಟಿದ್ರು ಆಗಿರೋದು, ಯಾಕೆ ರಾಜಣ್ಣ ತಗೊಳ್ತಾ ಇಲ್ಲ ಅಂತ ಕೇಳಿದೆ. ಸರ್ ನನಗೆ ಒಂದು ಪಾಣಿನಲ್ಲಿ ನಂದು ರಾಗಿ ಅಂತ ಬಂದಿಲ್ಲ ಅಂತ ನಮೂದಾಗಿಲ್ಲ, ಹಾಗಾಗಿ ತಗೊಂತ ಇಲ್ಲ ಅಂತ ನಮೂದನೆ ಮಾಡದೆ ಬೆಳೆ ಬೆಳೆದು ಬಿಟ್ಟಿದ್ಯಲ್ಲ ಯೋಗಿಸಪ್ಪ. ಅದೇನೇನ್ ಬೆಳೆ ಹಾಕಿದೀಮೋ ಏನು ಅನ್ನೋದೆಲ್ಲ ಅದನ್ನ ಅಲ್ಲಿಗೆ ಹಾಕ್ಬೇಕಾ? ಅಲ್ಲ ಅದಕ್ಕೆ ಈಗ ನೋಡಿ ಅದಕ್ಕೆ ಏನಾಗಿದೆ ಅಂತಂದ್ರೆ, ಈಗ ಕ್ರಾಪ್ ಸರ್ವೆ ಆಪ್ ಅಂತ ಒಂದ್ ಬಂದಿದೆ ಬೆಳೆ ಸಮೀಕ್ಷೆ ಇಡೀ ಹೌದೌದು. ನಮ್ ಕಮಲಕ್ಕಂಗೆ ಇಂಗ್ಲಿಷು ಚೆನ್ನಾಗೆ ಬರ್ತದೆ ಕಣ, ಚೆನ್ನಾಗಿ ಮಾತಾಡ್ತಿದ್ದೆ ಕಾಪು ಅಂತಿದಂಗೆ ನೀನು ಅವಾಗ ಬೆಳೆ ಅನ್ನ ಶುರು ಮಾಡ್ಬಿಟ್ಟಲ್ಲ ಹೇಳಿ ಮಾಡ್ಸವಳೆ. ಅದಕ್ಕೆ ಈಗ ನೋಡಿ ಕಮಲಕ್ಕ ಹೇಳ್ದಂಗೆ ಕರ್ನಾಟಕ ಸರ್ಕಾರ ಭಾರತದಲ್ಲೇ ಒಂದು ವಿಶೇಷವಾಗಿ ಬೆಳೆ ಸಮೀಕ್ಷೆ ಆಪ್ ಅಂತ ಮಾಡಿದ್ದಾರೆ. ಅದನ್ನ ವರ್ಷದಲ್ಲಿ 4 ಸಲ ಬಿಡುಗಡೆ ಮಾಡ್ತಾರೆ, ಒಂದು ಪೂರ್ವ ಮುಂಗಾರಿಗೆ, ಮುಂಗಾರಿಗೆ, ಹಿಂಗಾರಿಗೆ, ಬೇಸಿಗೆ ಬೆಳೆಗೆ 4 ಸಲ ಬಿಡುಗಡೆ ಮಾಡ್ತಾರೆ. ಆ 4 ಸಲ ಬಿಡುಗಡೆ ಮಾಡಿದಾಗ ನಾವೇನು ಮಾಡಬೇಕು, ರೈತರಾದವರು ಇಂಥದ್ದೊಂದು ಫೋನಲ್ಲಿ ಗೂಗಲ್ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಕ್ರಾಪ್ ಸರ್ವೆ ಆ್ಯಪ್ ಅಂತ ಹೊಡೆದ್ರೆ ಆ ವರ್ಷದ್ದು ಬರ್ತದೆ. ಹೋದ ವರ್ಷದ್ದು ಬಂದಾಗ ಹೋದ ವರ್ಷದ್ದು ಡಿಲೀಟ್ ಮಾಡಬೇಕು, ಈ ವರ್ಷದನ್ನ ಹಾಕ್ಕೊಂಡು ನನ್ನ ಜಮೀನಲ್ಲಿ ಹೋಗಿ ನಿಂತ್ಕೊಂಡು ನನ್ನ ಆಧಾರ್ ನಂಬರು, ನನ್ನ ಮೊಬೈಲ್ ನಂಬರು, ನನ್ನ ಸರ್ವೆ ನಂಬರು, ನಂದು ಇದನ್ನು ಒತ್ಕೊಂಡು ಎಲ್ಲ ಅಲ್ಲಿ ನಾನು ಆಯ್ಕೆ ಮಾಡಿಕೊಂಡು ನನ್ನ ಬೆಳೆದೊಂದು ಫೋಟೋ ಹೊಡೆದು ನಾನೇ ಅಪ್ಲೋಡ್ ಮಾಡಿದರೆ ನನ್ನ ಪಾಣಿನಲ್ಲಿ ನನ್ನ ಬೆಳೆ ಬರ್ತದೆ, ನನ್ನ ಬೆಳೆ ನನ್ನ ಹಕ್ಕು ಅನ್ನಂಗೆ ಕರ್ನಾಟಕ ಸರ್ಕಾರ ಮಾಡಿದೆ. ನಿಮ್ಮ ಜಮೀನಲ್ಲಿ ಬೆಳೆದಂಥ ರಾಗಿನ ನೀವು ತೆಗೆದುಕೊಂಡೋದಾಗ ಖರೀದಿ ಕೇಂದ್ರದಲ್ಲಿ ತಗೊಳ್ತಾರೆ. ಅದೇ ಈಗ ಯಾರಾದ್ರೂ ಒಬ್ಬರು ಬೇರೆಯವ್ರು ಬಂದು ಸರ್ವೆ ಮಾಡ್ತಾರೆ ಅಂತಂತಂದ್ರೆ, ಈಗ ನೋಡಿ ಅದರ ಸರ್ವೆ ಮಾಡಲಿಕ್ಕೆ ಇಬ್ಬರು ಮಾಡ್ತಾರೆ, ಒಬ್ಬರು ರೈತರು ಮಾಡ್ಬೋದು. ರೈತರು ಏನಾದರೂ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಸರ್ಕಾರದ ವತಿಯಿಂದ PR ಅಂತ ರಿಲೀಸ್ ಮಾಡ್ತಾರೆ. ಅಂದರೆ ಖಾಸಗಿ ನಿವಾಸಿಗಳು ಯಾವುದೋ ಒಂದು ಹಳ್ಳಿನಲ್ಲಿ ಇರ್ತಕ್ಕಂಥ ನಿಮ್ಮಂಥ ಯುವಕರನ್ನ ಒಂದು ಆಂಡ್ರಾಯ್ಡ್ ಫೋನ್ ಇರೋರನ್ನ ಆಯ್ಕೆ ಮಾಡಿಕೊಂಡು ಅವ್ರಿಗೊಂದು ಸರ್ವೆ ನಂಬರ್ ಸರ್ವೆ ಮಾಡಿದ್ದಕ್ಕೆ 10 ರೂಪಾಯಿ ಕೊಟ್ಟು ಸರ್ವೆ ಮಾಡಿಸ್ತಾರೆ. ನಿಮಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಅವ್ರನ್ನ ಆದರೂ ಕರೆದು ಮಾಡಿಸ್ಬೋದು ಕಮಲಕ್ಕ. ಈ ರೀತಿ ಮಾಡೋದ್ರಿಂದ ಏನಾಗ್ತದೆ ತಿಳ್ಕೊ ಅಲ್ಲ ತಿಳ್ಕತ್ತೀನಿ ಅಲ್ಲ. ನಮ್ ಯೋಗಿಸಪ್ಪ ಒಳ್ಳೆ ಮೇಷ್ಟ್ರು ಪಾಠ ಮಾಡ್ದಂಗೆ ಎಲ್ಲ ಹೇಳ್ತಾವ್ರ. ಅದ್ಯಾರ ದಾರಂದ್ವ ತೆಗದ್ರು ನೋಡು, ಈಗ ದಾರಂದ್ವ ತೆಗ್ದು ಹೋದವ್ರು. ಅಯ್ಯೋ ಅದ್ಯಾರ ಗೊತ್ತಿಲ್ಲ ಇಲ್ವಾ, ಸಿಲ್ಕೇಳಣ್ಣ ಇಟ್ಕೊಂಡು ಕೇಳ್ತಾ ಇವ್ನಿ. ಇದನ್ನ ನೀವು ನಿಮ್ ಬೆಳೆನ ನೀವು ಇದ್ರಲ್ಲಿ

ಇವನು ಅಮ್ಕಿಲ್ಲ ಎಲ್ಲ ಮಾಡ್ತಾನೆ, ಯಾಕಂದ್ರೆ ಇವನಿಗೆ ಡೌಟು. ಅದು ಈ ಕಡೆ ದಿಕ್ಕಿಗೇನೋ ಹೋದ ರಾಜಣ್ಣನ ಒಲೆ ಐತೆ, ಈ ಕಡೆ ಸುಬ್ಬಣ್ಣನ್ ಐತೆ, ನನ್ ಜಮೀನ್ಗೆ ನೀರು ಆನ್ ಆಯ್ತು, ನಂದೇನಾರು ಒತ್ತುಬಿಟ್ಟು ರಿಮೋಟ್ ನ ರಾಜಣ್ಣನ್ ಮೋಟರ್ ಅನ್ನಬಿಟ್ರಿ ಏನ್ ಮಾಡೋದು ನೋಡಪ್ಪ. ಈಗ ನನಗೂ ಎಲ್ಲ ಹೋಗ್ಬೇಕು, ನಾನು ನಮ್ಮ ಹುಡುಗ ಸ್ವಪ್ನ ಕರ್ಕೊಂಡು ಹೋಗ್ತೀನಿ, ಎಲ್ಲ ಕರ್ಕೊಂಡು ಹೋಗ್ಬೇಕು. ನಿಮ್ಗೆ ಹೇಳೋದಿಲ್ಲ ಎಲ್ಲ ಹೇಳಿದ್ರಲ್ಲ, ಈಗ ನಮ್ಮ ಯೋಗೀಸಪ್ಪ ನಿಮ್ ಕೇಳಿಸ್ಕೊಂಡ್ರಿ, ನಾನು ಒಂದು ಐಡಿಯಾ ಮಾಡ್ಬಿಟ್ಟು ಪ್ಲಾನ್ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿ, ನಾನು ಮತ್ತೆ ಕೇಳ್ತೀನಿ. ಈಗ ಕಮಲವ್ವ ಹೊಸಿ ಕಾಪಿ ನೀರ ಇಡು, ಅಲ್ಲ ನನ್ ಕೊಟ್ಟೇನು. ಆದ್ರೆ ನೀನ್ ಏನೇ ಸ್ವಿಚ್ ಒತ್ಬೋದು, ಅಲ್ಲಿ ಏನೇ ನೀರ್ ಹೋಗ್ಬೋದು, ನಿನ್ ಜಮೀನ್ ನೀನೇ ಆಗ್ತೇ ಮಾಡ್ಬೇಕು, ನಿನ್ ಜಮೀನ್ ನೀನೇ ಬೀಜ ಹಾಕ್ಬೇಕು, ಆಮೇಲಿಂದ ಬೆಳೆ ಬರ್ತದೆ, ಅದು ಎಲ್ಲ ಮೊಬೈಲಿಂದ ಬರ್ತದೆ ಅಂತ ಕೂತ್ಕೊಂಡ್ಬಿಡ. ಯೋಗೇಶಪ್ಪ ಈಗ ಇನ್ನೊಂದು ಆಪ್ ನೀವು ಹೇಳಲೇಬೇಕು, ಈ ಚಂದ್ರಣ್ಣ ಎಲ್ಲೋಯ್ತಾನೆ ಏನ್ ಮಾಡ್ತಾನೆ ಅಂತ ನಾವ್ ಇಲ್ಲಿ ಕೂತ್ಕೊಂಡು ತಿಳ್ಕೋಬೇಕು. ಅದಕ್ಕೊಂದು ಆಪ್ ಹೇಳಿ ಅದಕ್ಕೂ, ಅದಕ್ಕೆ ಸುಬ್ಬಣ್ಣ ಜಿಪಿಎಸ್ ಅಂತದೆ, ಅವ್ನ ಬೇನಿಂದ ಕಂಟಿಸ್ಬಿಟ್ರೆ ಆಯ್ತು. ಒಟ್ಟಿನಲ್ಲಿ ನನಗೆ ಅಂಟಿಸ್ಬಿಡ್ತೀರಿ ಯಾವತ್ತಾರೋ ಒಂದಿನ. ಈಗ ಉಂಡ್ಕೊಂಡು ಹೋಗ್ಬಂತಿರು, ಅಡಿಗೆ ಮಾಡಕ್ಕೂ ಯಾವ್ದಾರ ಆಪ್ ಆಯ್ತಾ ಹೊಸ ಕೇಳ್ಬಿಡ್ತೀನಿ. ಮುಂದಿನ ಸರಿ ಹೇಳ್ತಾರೆ, ನೀವು ಕಾಪಿ ನೀರ ಇಡು, ನಿಂಗಕ್ಕ ನಟ್ಟಿ ಕಾಪಿ ವಾಸನೆ ಮೂಗಕ್ ಬಡಿತದೆ, ನೀನು ಹೊಸ ಕಾಪಿ ತಕೊಂಬ. ನಾನು ಯೋಗಿ ಸಪ್ನ ಆ ಕಡೆ ಹೋಗಿದ್ ಬರ್ತೀವಿ, ನೀ ರೆಡಿ ಮಾಡಿ. ಅಲ್ಲ ಅಲ್ಲ ಅದೇನೋ ನಿಂಗಕ್ಕನ ಮನೆ ಕಾಪಿ ಅಂದಲ್ಲ, ಅಲ್ಲೇ ಹೋದ್ರೆ ಆಯ್ತದಲ್ಲ ಅಂದೆ. ಕಾಯ್ಸೋಗವ ಕುಂತಿರ್ ಬಂದೆ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಉಪನಿರ್ದೇಶಕರಾದ ಡಾ ಜಿಹೆಚ್ ಯೋಗೀಶ್, ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಡಾ ಮೈಸೂರು ಉಮೇಶ್ ಹಾಗೂ ಎಸ್ ಸುಬ್ರಹ್ಮಣ್ಯ. ಮನೆ ಬೇಕು ಸ್ವಂತದ್ದು, ಫಾರಿನ್ ನ ಡಿಗ್ರಿ, ನಮ್ಮವರ ಜೊತೆ ರಜೇರಿ, ನನ್ ಕನಸು ಇದೆ ಅದೆಷ್ಟು ಎಷ್ಟು ಎಷ್ಟು ಎಷ್ಟು, ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ, ಮೊದಲು LIC. ಆತ್ಮನಿರ್ಭರ ಭಾರತ ಅಭಿಯಾನ, ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ಶೇಕಡ 15% ಸಹಾಯಧನ, ಗರಿಷ್ಠ ರೂ.15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ, ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ಶೇಕಡ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ರೂ.10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ ರೂ.3 ಕೋಟಿ, ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ಶೇಕಡ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ, ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಆಗಸ್ಟ್ 15 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಸ್ವಾತಂತ್ರ್ಯೋತ್ಸವ ಮುನ್ನಾ ದಿನದಂದು ಸನ್ಮಾನ್ಯ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರವನ್ನುದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅನುವಾದದ ಮರುಪ್ರಸಾರ. ಆಗಸ್ಟ್ 16 ಮಂಗಳವಾರ ಪಶುಗಳಲ್ಲಿ ಕಾಲುಬಾಯಿ ರೋಗ ಹಾಗೂ ನಿರ್ವಹಣೆಯನ್ನು ಕುರಿತು ಮೈಸೂರು ತಾಲೂಕು ಇಲವಾಲ ಹೋಬಳಿ ಗುಂಗ್ರಾಲ್ ಛತ್ರದಲ್ಲಿ ಹಿರಿಯ ಪಶು ವೈದ್ಯಾಧಿಕಾರಿಗಳಾಗಿರುವ ಡಾ.ಎನ್. ಸಂತೋಷ್ ಗೌಡ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ.